ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಕಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ, ಕಲಬುರಗಿಯ ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕದಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಇದ್ದರೆ ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ. ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಹೇ ಕೋಟಿ ಕೋಟಿ ಲಾಟ್ರಿಲು SMS ಕಳಿಸ್ತಾರೆ, ಯಾವ್ದೋ ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ. ಹೇಳೋದಿಲ್ಲ, ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ತಿಳಿಯಿರಿ, ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ धूम्रपान की लत लिया हुआ वो हर एक कश जान ले. मदद के लिए टोल फ्री नंबर 1800-011-2356 पर कॉल करें. वर्ल्ड हेल्थ नित्य मेगा संदेश. ಜಿಲ್ಲೆ ಒಳಗ 55 ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ ಶೇಕಡಾ 40% ಅನ್ನುವಂತಹ ಸೂಚನೆ ಅದ. ಈ ಆಗಬಹುದು. ಉಳಿದ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ದಕ್ಷಿಣ ಧ್ರುವಕ್ಕೂ ತಜ್ಞ ವಾಣಿ ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ವಿಚಾರವನ್ನು ಮಾತಾಡಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇರುವುದನ್ನು ಗಮನಿಸಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕಾಲದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸೂರ್ಯಪಾನ ಬೆಳೆಯನ್ನ ಇವತ್ತು ಹತ್ತಿ ಬೆಳೆಯುವ ಜಿಲ್ಲೆ ಎಂದೇ ಘೋಷಣೆ ಮಾಡಲಾಗಿದೆ. ಈ ಹತ್ತಿ ಬೆಳೆಯ ಪ್ರಾಮುಖ್ಯತೆ ಏನು ಅಂತ ತಾವು ನಾವು ನೋಡೋದಾಯ್ತು ಅಂತಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಈ ಸೂರ್ಯಕಾಂತಿ ಕಡಿಮೆ ಇದೆ, ಬಟ್ ಬೇರೆ ಈ ಬಿಜಾಪುರ ಈ ಭಾಗದಲ್ಲಿ ಬಹಳಷ್ಟು ಹೆಚ್ಚಾಗಿ ಬೆಳೆಯುತ್ತಾ ಇತ್ತು. ಈಗ ಬಾಗಲಕೋಟೆ ಜಿಲ್ಲೆ ಅಂತ ಅಲ್ಲಿ ಮತ್ತೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಬೆಳೆ 10,000 ಹೆಕ್ಟೇರ್ ಗಿಂತ ಹೆಚ್ಚು ಪ್ರದೇಶದಲ್ಲಿ ಹತ್ತಿ ಬೆಳೀತಾ ಇದೆ ಸರ್. ಈಗ ಯಾದಗಿರಿ ಜಿಲ್ಲೆನೂ ಕೂಡ ಹತ್ತಿನ ಬೆಳೀತಾ ಹತ್ತಿ ಕ್ವಿಂಟಲ್ಗೆ ಸಿಕ್ಕಿರೋದು ನೋಡ್ತಾ ಇದೀವಿ. ಸರಾಸರಿ ನಾವು ನೋಡೋದಾಯ್ತು ಅಂತಂದ್ರೆ, ಒಂದು 8,000-10,000 ರೂಪಾಯಿವರೆಗೂ ರೈತರು 10,000-12,000 ಸಿಗ್ತಾ ಅಂತ ಹೇಳಿದ್ರೆ ಡಬಲ್ ಆದಂಗೆ ಸರ್. ಆ ಕಾರಣ ರೈತರು ಹೆಚ್ಚು ಆಕರ್ಷಿತರಾಗಿದ್ದಾರೆ. ಈ ಒಂದು ಬೆಳೆ ಬಹಳ ವಾಣಿಜ್ಯ ಬೆಳೆ ಸರ್. ಇದು ಮುಖ್ಯವಾಗಿ ಎಲ್ಲ ಮಾರ್ಕೆಟ್ಗೋಸ್ಕರನೇ ನಾವು ಬೆಳೀತಾ ಇರ್ತಾರೆ. ರೈತ ಪ್ರದೇಶದಲ್ಲೂ ಕೂಡ ಬೆಳೀತಾ ಇದ್ದಾರೆ ಸರ್. ಎಲ್ಲೆಲ್ಲಿ ನೀರಾವರಿ ಲಭ್ಯ ಇದೆ ಅಲ್ಲಿ ನೀರಾವರಿ ಮಾಡ್ತಾರೆ, ಇಲ್ಲಾಂದ್ರೆ ಮಳೆಯಾಶ್ರಿತದಲ್ಲೂ ಕೂಡ ಬೇಡಿಕೆ ಹೆಚ್ಚಿಗೆ ಆಗಿರೋದು ಒಂದು ಸರ್. ಮತ್ತೆ ನಮ್ಮ ಚೈನಾದಿಂದ ಬಹಳಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಮುಂಚೆ, ಎಲೆ ಕೆಂಪಾಗ್ತಾ ಇರತಕ್ಕಂಥದ್ದು, ಮತ್ತೆ ಸೊರಗು ರೋಗ ತರ ಹೆಚ್ಚು ರೋಗಗಳನ್ನು ಕೂಡ ಅದನ್ನು ನಿರ್ವಹಣೆ ಮಾಡಬೇಕಾಯ್ತೆ. ಎಸ್ಗೆ 15,000-20,000 ರೂಪಾಯಿ ಖರ್ಚು ಬರುತ್ತೆ ಸರ್. ಈಗ ಹತ್ತಿ ಬೀಜದಿಂದ ಹಿಡಿದು ಉರ್ಸೋದಂತ ಹಿಡಿದು ರಸಗೊಬ್ಬರಗಳನ್ನ ಸರ್, ಅದು ಸರಿಯಾದ ಒಂದು ಬೇಸಾಯ ಕ್ರಮಗಳನ್ನ ಮಾಡೋದ್ರಿಂದ ಸೊ ಅವರಿಗೆ ಹೆಚ್ಚಿನ ಲಾಭ ಬರುತ್ತೆ ಸರ್. ಅದರಿಂದ ಬೇರೆ ಬೇರೆ ತಳಿಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಯಾವನ್ನೂ ಬಿಟಿ ಹತ್ತಿ ಇಲ್ಲ ಸರ್. ಬಿಟಿ ಹತ್ತಿ ಅಂತಂದ್ರೆ ಒಂದು 100%-99% ಅದೇ ಇದೆ ಸರ್, ಬಿಟಿ ಹತ್ತಿನೇ ಇದೆ ಸರ್ ಎಲ್ಲರ ಹೊಲದಲ್ಲೂ. ಈಗ ಮುಂಚೆ ಏನ ನೀರಾವರಿ ಕೊಟ್ಟಿದ್ದಾರೆ ಅಂತಂದ್ರೆ 14-15-20 ಕ್ವಿಂಟಲ್ ವರೆಗೂ ಬೆಳೆಯ ರೈತರು ಇದಾರೆ ಸರ್. ಈಗ ರಾಯಚೂರಲ್ಲಿ ಬೆಳೀತಾ ಇದ್ದಾರೆ. ಈಗ ಮಂಜುನಾಥ್ರೆ, ನೀವು ಹೇಳಿದ್ರಿ ಹತ್ತಿ ಬೆಳೆಯಲ್ಲಿ ರೈತರು ಬಹಳಷ್ಟು ಆಸಕ್ತಿ ತೋರುವುದರಿಂದ ಬಿಟಿ ಹತ್ತಿ ಈ ಒಂದು ಖಾಸಗಿ ಕಂಪನಿಗಳವರು ಮುಂಚೆನೆ ಎಲ್ಲಾನು ಅವರಿಗೆ ಸರ್ವೆ ಎಲ್ಲ ಗೊತ್ತಿರುತ್ತೆ ಸರ್. ಈಗ ನಮ್ಮ ಇದರಲ್ಲಿ ಬರುತ್ತೆ ಎಷ್ಟು ಅವಧಿಯಲ್ಲಿ ಬರ್ತದೆ ಹೇಗೆ ಅಂತ ಸರ್. ಸುಮಾರು ಇದಕ್ಕೆ ಒಂದು 4.5 ತಿಂಗಳು ಆಯ್ತು ಅಂತಂದ್ರೆ, ಸ್ವಲ್ಪ ಬಿತ್ತಿದ್ರೆ ಜುಲೈನಲ್ಲಿ ಹಂಗೆಲ್ಲ ಬಿತ್ತಿದ್ರೆ ರೋಗಗಳು ಕೂಡ ಹೆಚ್ಚಿಗೆ ಆಗೋದು ಸಂಭವ ಇರುತ್ತೆ, ಮತ್ತೆ ಇಳುವರಿ ಸೊ ಅದಕ್ಕೋಸ್ಕರ ಅಲ್ಲಿ ಇಳುವರಿ ಕಡಿಮೆ ಇರುತ್ತೆ ಸರ್ ಮಳೆಯಾಶ್ರಿತದಲ್ಲಿ. ಮಂಜುನಾಥ್ರೆ, ಈಗ ಬಹಳ ಮುಖ್ಯವಾಗಿ ನಾವು ಒಂದು ಎಲೆ ಕೆಂಪಾಗುವ ರೋಗದಿಂದ ಇಳುವರಿಯಲ್ಲಿ ಸರಿಸುಮಾರು 40-50% ಅಷ್ಟು ಇಳುವರಿ ಮಳೆ ಆಗ್ಬಿಟ್ಟಿದೆ ಸರ್. ಇಂಥ ಒಂದು ಸಂದರ್ಭದಲ್ಲಿ ಈ ಎಲೆ ಕೆಂಪಾಗುವಿಕೆ ಆಗ್ತಕ್ಕಂಥದ್ದು ಮತ್ತೆ ಸೊರಗು ರೋಗ ಬರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಕಾರಣಗಳು ನೋಡೋದಾಯ್ತು ಅಂದ್ರೆ ಸರ್, ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾದಾಗ ಸರ್, ಸ್ಪೆಷಲಿ ನಮ್ಮಲ್ಲಿ ಸರ್, ನಮಗೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, 30 ಕೆಜಿ ಪೊಟಾಷು ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ ಸರ್. ಸೊ ಈ ತರ ನಾವು ಶಿಫಾರಸು ಮಾಡಿದ ಗೊಬ್ಬರ ಏನಾದ್ರೂ ಕೊಡಲಿಲ್ಲ ಅಂದ್ರೂ ಕೂಡ ಆಗ ಕೂಡ ನಮ್ಗೆ ಎಲೆ ಕೆಂಪಾಗೋದು ಆಗುತ್ತೆ. ಸೊ ಎರೆಹುಳು ಗೊಬ್ಬರ ಕೊಡ್ತಾ ಇಲ್ಲ, ಮತ್ತೆ ಆಮೇಲೆ ಯಾವುದೇ ಹಸಿರೆಲೆ ಗೊಬ್ಬರ ಕೂಡ ನಾವು ಮಾಡ್ತಾ ಇಲ್ಲ. ಸೊ ಈ ಒಂದು ಕಾರಣಗಳಿಂದ ಸಾಕಷ್ಟು ಪೋಷಕಾಂಶಗಳನ್ನ, ಪ್ರಮುಖ ಪೋಷಕಾಂಶಗಳು ಮತ್ತೆ ದ್ವಿತೀಯ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶ, ಲಘು ಪೋಷಕಾಂಶ ಮಾಡ್ತಾ ಇರ್ಬೇಕು ಸರ್. ನೀವ್ ಹೇಳದಂಗೆ ಯಾವಾಗ್ಲೂ ವರ್ಷಕ್ಕೆ ಅಟ್ ಲೀಸ್ಟ್ ನಾವು ಈ ಸಾವಯವ ಅಂಶನ ನಾವು ಹೇಳದಂದ್ರೆ ತಿಪ್ಪೆ ಅತಿ ಹೆಚ್ಚು ಬೆಳೆ ಕೊಡ್ತಕ್ಕಂಥ ನಾವು ಈ ಕಬ್ಬಾಗ್ಲಿ ಅಥವಾ ಹತ್ತಿ ಆಗ್ಲಿ ಇಂಥ ಒಂದು ವಾಣಿಜ್ಯ ಬೆಳೆಗಳನ್ನ ಬೆಳೆಸಗಳನ್ನ ನಾವೀಗ ನಾವು DAP ಕೊಟ್ವಿ, ಬರೀ ಸಾರಜನಕ ಮತ್ತೆ ರಂಜಕ ಅಷ್ಟೇ ಕೊಟ್ಟಂಗಾಗುತ್ತೆ, ಅಥವಾ ರಾಸಾಯನಿಕವನ್ನು ಬಹಳಷ್ಟು ಪ್ರಮಾಣದಲ್ಲಿ ಕೊಡಲೇಬೇಕು ಸರ್, ಇಲ್ಲಾಂದ್ರೆ ಇಳುವರಿ ಕುಂಠಿತ ಆಗುತ್ತೆ ಸರ್. ಅದೇ ರೀತಿಯಾಗಿ ಕಬ್ಬಿಗೆ ಸರ್, ಆಗ ಮಣ್ಣಿನ ಫಲವತ್ತತೆ ಕಡಿಮೆ ಮೇಲೆ ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ಹಾಗೆ ಮಾಡಬೇಕು ಮಾಡ್ಬೇಕು ಸರ್ ಮುಂದಿನ ವರ್ಷ, ಮತ್ತೆ ಬೆಳೆ ಪರಿವರ್ತನೆ ಕೂಡ ಮಾಡ್ಕೊಳ್ಳೋದು. ಇದು ಒಂದು ಜನವರಿ ಪ್ರಭಾವದಲ್ಲಿ ಮುಗಿದೋಗುತ್ತೆ ಸರ್ ಹತ್ತಿ, ಆಗ ಮಾರ್ಚ್ ಅಲ್ಲಿ ಹಂಗೆ ಕಟಾವ್ ಮಾಡಿದ ಅನ್ನ ಸಾವಯವನ್ನು ಮಣ್ಣಿಗೆ ಸೇರಿಸೋದಂತಂದ್ರೆ ಯೂಶುವಲಿ ಮೇ ಜೂನ್ ತಿಂಗಳಲ್ಲಿ ಮಾಡ್ತಾರೆ ಸರ್, ಮೇ ತಿಂಗಳ ಕೊನೆಯಲ್ಲಿ ಮಾಡಿ ಕೂಡ ಬಂದ ಮೇಲೆ ನಷ್ಟ ಅನುಭವಿಸೋದಕ್ಕಿಂತಲೂ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳುವುದು ಬಹಳ ಮುಖ್ಯ ಇರ್ತದೆ. ಖಂಡಿತ ಸರ್, ಅಂದ್ರೆ ಹೆಚ್ಚಿನದಾಗಿ ಮಳೆ ಆಗಿದೆ ಸರ್, ಈಗ ವಾತಾವರಣ ಕೂಡ ತಂಪಾಗಿದೆ ಸರ್, ಯಾವಾಗ ವಾತಾವರಣ ತಂಪಾಗುತ್ತೋ ಆಗ ಈ ಒಂದು ಪೋಷಕಾಂಶಗಳದ್ದು ಬೇರೆ ಸರ್, ರಸ ಇರೋದು ಬೇರೆ, ನಾವು ರಸ ನಿರ್ವಹಣೆ ಮತ್ತೆ ಹೇಗೆ ಅದನ್ನ ನೋಡ್ಕೊಂತಾ ಇದೆ ಸರ್, ಏನು ಕೆಂಪಾಗ್ಬಿಡುತ್ತೆ, ಅದೇ ನಾವು ರಸ ಇರೋ ಹುಳುಗಳಿಂದ ಆಯ್ತು ಅಂದ್ರೆ ಅದು ಎಲೆ ಎಲ್ಲಾನು ಮಡಚಿದಂಗ ಆಗುತ್ತೆ ಸರ್, ಮುದುರಿಕೊಳ್ತು ಕಪ್ಪು ಟೈಪ್ ಆಗಿರುತ್ತೆ ಸರ್, ಒಳಗಡೆ ರಸ ಇರ್ಬಿಟ್ಟು ಈ ತರ ಬಾರ್ಡರ್ ಏರಿಯಾದಲ್ಲಿ ಬಹಳ ಹೆಚ್ಚಿಗೆ ಇರುತ್ತೆ ಸರ್ ಇದು. ಸೊ ಅದಕ್ಕೆ ಈ ಒಂದು ಜೋಡು ಸಾಲು ಪದ್ಧತಿ ಮಾಡಿದಾಗ, ಸೊ ಅದರಲ್ಲಿ ನಮ್ಗೆ ಮಾಡ್ತಕ್ಕಂಥ ಖರ್ಚಿನಲ್ಲಿ ನಾವು ಉಳಿತಾಯ ಮಾಡಬಹುದು ಸರ್, ಜೋಡು ಸಾಲು ಪದ್ಧತಿ ಅಂತ ಹೇಳಿ ಅದನ್ನ 6 ಫೀಟಿಗೆ ಒಂದು ಜೋಡು ಸಾಲು ಪದ್ಧತಿ ಹಿಂಗ್ ಮಾಡ್ತಾರೆ ಸರ್, ಅದು ಪತ್ರ ಆರಿತು ಅಂತಂದ್ರೆ ನಮ್ಮ ಈ ಒಂದು ಎಲೆನಲ್ಲಿ ಫೋಟೋಸಿಂಥೆಸಿಸ್, ಸೊ ಅದ್ರದ್ದು ಕೊರತೆ ಆದಾಗ ಕೂಡ ನಮ್ಗೆ ಏನಾಗುತ್ತೆ ಇದು ಎಲೆ ಕೆಂಪಾಗೋದು. ಸರ್ ಈಗ ಅದಕ್ಕೇನೆ ಕೊಡಬೇಕಾಗುತ್ತೆ ಸರ್, ಸಾವಯವ ಗೊಬ್ಬರ ಕೊಡಬೇಕು ಮಿನಿಮಮ್ ಅಂದ್ರೆ 2-3 ಟನ್ ಒಂದು ಪ್ರತಿ ಎಕರೆಗೆ ವರ್ಷ ಬಿತ್ತಿದಾಗ ಈ ಒಂದು ಎಲೆ ಕೆಂಪಾಗೋದು ಕಡಿಮೆ ಇರುತ್ತೆ ಸರ್, ಬೇಗನೆ ಬಿತ್ತಬೇಕು ಸರ್, ಬಿತ್ತನೆ ಮಾಡಬೇಕು, ನೀರಾವರಿ ಇರುತ್ತೆ ಈ ಒಂದು ಕಡಿಮೆ ಬರುತ್ತೆ, ತದನಂತರ ಜೂನ್ ಜುಲೈನಲ್ಲಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಬಿತ್ತಿರ್ತಾರೆ ಸರ್, ಅಂತ ನೀರು ತುಂಬಿಕೊಂಡಿರುತ್ತೆ, ಅದನ್ನು ಹೇಗೆ ನಿರ್ವಹಣೆ ಮಾಡುದು, ಅದನ್ನು ಬಿಟ್ಟು ಬಿಡುದು ಹೇಗೆ ಅದರಿಂದ ಆ ಬೆಳೆ ಕ್ಷೇತ್ರ ಪ್ರದೇಶದಿಂದ? ಕಂಡಿದ್ದಾರೆ ಸರ್, ಕಾರಣ ಇಷ್ಟನೆ, ಅವರು ಎಲ್ಲೆಲ್ಲಿ ತೆಗ್ಗು ಪ್ರದೇಶದಲ್ಲಿದೆ ಅವ್ರದ್ದು ಹೊಲದಲ್ಲಿ 10 ಎಕರೆ 20 ಎಕರೆ ಜಮೀನ್ ಇತ್ತು, ಗಿಡಗಳು ಒಣಗಿದ ತಕ್ಷಣನೇ ಅವರಿಗೆ ಭಯ ಆಗ್ಬಿಡುತ್ತೆ ಸರ್, ನಮ್ದು ಇಡೀ ನಮ್ದ ಕ್ಷೇತ್ರನೇ ಒಣಗೋಗ್ಬಿಡುತ್ತೇನೋ ಅಂತ ನಂತ ಹೇಳಿ ಸರ್, ಅದು ಒಂದ್ 2-3 ದಿವಸ ನೀರ್ ನಿಂತರೂ ಕೂಡ ಅದಕ್ಕೆ ಆಹಾರ ಸಿಗ್ತಕ್ಕಂಥದ್ದು ಎಲ್ಲನೂ ಕಟ್ ಆಗ್ಬಿಡುತ್ತೆ ಸರ್, ಕೊಳೆ ಅದಕ್ಕೋಸ್ಕರ ಅದು ಪೋಷಕಾಂಶಗಳು ಹೀರ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಈ ಒಂದು ಒಂಥರ ಅಂದ್ರೆ ಹೆಚ್ಚು ಮಣ್ಣು ಮತ್ತೆ ನೀರು ಕೊಚ್ಕೊಂಡು ಹೋಗ್ದಂಗೆ ಅವ್ರು ನೀರನ್ನ ಹೊರಗಡೆ ತೆಗಿತಕ್ಕಂತ ಒಂದು ಕಾರ್ಯಕ್ರಮನ ಬೇಸಿಗೆನಲ್ಲೇ ಹಾಕೊಂಡು ಬಹಳಷ್ಟು ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಹೆಚ್ಚಿಗೆ ಕೆಂಪು ಭೂಮಿಗಿಂತ. ಒಂದ್ಸರಿ ಏನಾದ್ರೂ ಚೆನ್ನಾಗಿ ಮಳೆ ಬಂತಂದ್ರೆ 15-20 ತರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕಾಲುವೆಗಳನ್ನ ಮಾಡ್ಬೇಕು ಸರ್, ಬಸಿ ಕಾಲುವೆಗಳು ಅಂತ ಅಂದ್ರೆ ಹೆಚ್ಚಿಗೆ ಹರಿದು ಹೋಗುವ ಹಾಗೆ. ಸೊ ಅದಕ್ಕೋಸ್ಕರ ಮುಂಜಾಗ್ರತೆಯಾಗಿನೇ ಅದನ್ನ ನಾವು ಒಂದು ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೀವ್ ಹೇಳ್ದಂಗೆ ಈ ಒಂದು ಹೆಚ್ಚುವರಿಯಾಗಿ ಸಾರಜನಕ ಕೊಡ್ಬೇಕು ಸರ್, ಅಂದ್ರೆ ಈಗ ಎಲೆ ಬಾಡ್ತಕ್ಕಂತ ಒಂದು ಇದನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಅದ್ರ ಮೆಗ್ನೀಷಿಯಂ ಪೋಷಕಾಂಶಗಳು ಅಂತ ಲಘು ಪೋಷಕಾಂಶ ಒಂದು ಎಕರೆಗೆ 8-10 ಅಂತದ್ದು ಬಹಳ ಇಂಪಾರ್ಟೆಂಟ್ ರೈತರು ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ಈ ರೀತಿಯ ಎಲೆ ಕೆಂಪು ರೋಗ ಅಥವಾ ಎಲೆ ಬಾಡುವಂತ ಅಂತಾನೆ ಅದೇ ಗೊಬ್ಬರನೇ ಅದನ್ನೇ 10 ಗ್ರಾಂ ಪ್ರತಿ ಲೀಟರ್ಗೆ ಸರ್, ಪ್ಲಸ್ ನೀರಿನಲ್ಲಿ ಕರಗ್ತಕ್ಕಂತ ಒಂದು ಗೊಬ್ಬರ ಇದೆ. ಈ ಒಂದು ಹಂತದಲ್ಲಿ ಅವರು ಸಿಂಪಡಣೆ ಮಾಡ್ಬೇಕು ಸರ್, ಎಲೆಗಳ ಮುಖಾಂತರ ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ ನೀರಿನಲ್ಲಿ ಕರಗ್ತಕ್ಕಂತ 19 ಗಿಡಗಳಿಗೆ ಗಿಡಗಳಿಗೆ ಇದನ್ನ ನಾವು ಸಿಂಪಡಣೆ ಮಾಡ್ಬೇಕಾಗ ಸರ್, 15 ದಿನಗಳಿಗೊಮ್ಮೆ ಒಂದು 3 ಬಾರಿ ಅಂತಂದ್ರೆ 105 ದಿವಸ 110 ದಿವಸಕ್ಕೆ ಬಂದ್ಬಿಡುತ್ತೆ. ಅಲ್ಲಿಂದ ಮುಂದೆ ಅವರು ಏನು ಸ್ಪ್ರೇ ಮಾಡದೇ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹತ್ತಿ ಅಂದ್ರೆ ಈಗ ಈ ಸೊರಗು ರೋಗ ಬಂದಿರುತ್ತಲ್ಲ ಸರ್, ಅದಕ್ಕೆ ನಾವು ಈಗ ಒಂದು ನೀರು ಹೆಚ್ಚಿಗೆ ಆಗಿ ನೀರು ನಿಂತು ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ 19 ಎಲೆ ಮುಖಾಂತರ ಕೊಡಬೇಕು. ಆಲ್ಟರ್ನೇಟಿವ್ ಆಗಿ ಇನ್ನೂ ಒಂದು ಕೆಮಿಕಲ್ ಬಂದಿದೆ ಸರ್, ಸೊ ಅದನ್ನ ಕೂಡ 10 ಗ್ರಾಂ ಪ್ರತಿ ಲೀಟರ್ ನಲ್ಲಿ ಹಾಕೊಂಡು ಅದನ್ನು ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಈವನ್ ಹೂವು ಉದುರ್ತಕ್ಕಂಥದ್ದನ್ನು ಕಡಿಮೆ. ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಹಾಕಬೇಕು ಮತ್ತೆ ಸಾರಜನಕವನ್ನ ಒಂದು 25% ಈಗ ಬಂದಿದೆ ಅಂದ್ರೆ ಹೆಚ್ಚಿಗೆ ಸರ್. ತುಂಬಾ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಈ ರೋಗ ನಿರ್ವಹಣೆಯನ್ನ ಮಾಡಿದ್ರೆ ಲಾಭದಾಯಕವಾಗಿ ಹತ್ತಿ ಬೆಳೆಯನ್ನ ಬೆಳೆಯಬಹುದು ಅನ್ನೋದು CA ಅಂತ ಇದೆ ಸರ್, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ CCI ಅಂತೇಳಿ. ಸೊ ಅವರು ಕೂಡ ಈಗ ಜೇವರ್ಗಿನಲ್ಲೂ ಕೂಡ ಅದು CCI ಬಾಂಬೆ ಇದೆ ಸರ್, ಯಾರ್ಡ್ನಲ್ಲಿ ಮಾಡಿರ್ತಾರೆ ಸರ್, ಅಲ್ಲಿ ರೈತರು ತಂದು ಮಾರ್ತಾ ಇದಾರೆ. ಅದಲ್ದೇನೆ ಬೇರೆ ಲೋಕರು ಹಂಗಾಗ್ಬಿಟ್ಟಿದೆ, ಯಾವ್ದು ಹತ್ತಿ ತಂದು ಕೊಟ್ಟರು ಕೂಡ ತಗೊಂಡೋಗ್ತಾ ಇದಾರೆ. ಸೊ ಆ ತರ ಇದಾವೆ. ಅದರಲ್ಲಿ ಕಾಯಿ ಕೊರಕ ಅಂತೇಳಿ ಒಂದು ಹುಳ ಬರುತ್ತೆ ಸರ್. ಅದಕ್ಕೆ ಸೊ ಅದ್ರ ಹತ್ತಿಗೆ ಸರ್ ಅದು 45ನೇ ದಿವಸ ಈ ಲೋಕಲ್ ನಮ್ಮ ಕಲಬುರಗಿ ಭಾಗದಲ್ಲಿ ಹತ್ತಿ ಕುಡ್ಡಾಗದಂತ ಹೇಳ್ತಾರೆ ಸರ್. ಅದನ್ನ ಹತ್ತಿ ಕುಡ್ಡಾಗದ ಅಂದ್ರೆ ಸರಿಯಾಗಿ ಇದರಲ್ಲಿ ಹುಳ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಅದನ್ನು ಆಗನು ಸ್ಪ್ರೇ ಮಾಡಬಹುದು. ಅಕಸ್ಮಾತ್ ಮೋಹಕ ಬಲಕ್ಕೆ ನಾವು ಹಾಕೊಳಕ್ ಸಾಧ್ಯ 1.5 ml ಪ್ರತಿ ಲೀಟರ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬಿಡ್ಬೇಕು ಸರ್. ನೀವು ಕೇಳಿದ್ದಕ್ಕೆ ಏನಂತಂದ್ರೆ 1 ಹತ್ತಿ ಬರುತ್ತೆ ಆತರ ಆಗುತ್ತೆ. ಅದಕ್ಕೋಸ್ಕರ ರೈತರು ತೆಗಿಸಬೇಕಾದ್ರೂ ಕೂಡ ಆಳುಗಳಿಟ್ಟು ಅದು ತೆಗಿಸ್ತಾ ಇರ್ತಾರೆ ಸರ್, ಮಾಡಬೇಕಾಗುತ್ತೆ ಸರ್. ತುಂಬಾ ಒಳ್ಳೇದು ಡಾಕ್ಟರ್ ಮಂಜುನಾಥ್ ಅವರೇ. ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪು ನಿರ್ವಹಣಾ ಕ್ರಮ ಹೇಗೆ? ಕೆಲವೊಮ್ಮೆ ಸಂದೇಹಗಳು ಬಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಯಾವುದು? 944 ಒಂದು ಸಂಖ್ಯೆ, ಇನ್ನೊಂದು ಸಂಖ್ಯೆ ಸರ್ 9480696348 ಸರ್. 0 6963 438 ಈ ಸಂಖ್ಯೆಗೆ ಕರೆ ಮಾಡಿತಾ ಇದ್ದಾರೆ. ಹತ್ತಿ ಬೆಳೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಆ ಹತ್ತಿ ಬೆಳೆಗೆ ಬರುವಂತಹ ಒಂದು ಎಲೆ ಕೆಂಪು ರೋಗ ಏನಿದೆ ಅದನ್ನ ನಿರ್ವಹಣೆ ಮಾಡುವ ಆರ್ಥಿಕ ಚೈತನ್ಯ ಹೊಂದಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಕನಕವಯ್ಯಾ ಕರುಣಾತ್ಮಕ ಜೀಯಾರೆ ಕನಕವೇ ಉಣಸಿ ಸಲಗಿರಿ ಭಕ್ತಿಗೆ ಭಯಗೊಂಡು ಪ್ರೀತಿ ಹರ್ಕ ದೋಷ ತಗಿ ಕರೆ ಮಣ್ಣವಾತಿ ಕಮಲ ಮಾರೆ ಮಹಾರಾಜ ನರಿಗೆ ನಿಜ ರೂಪಾವ ತೋರಿ ಮರಿ ಮಠ ಕೋಜಿ ಕದಳಿಯ ಬನಕ ಮರಿ ಮಠ ಆಯ್ ಇಷ್ಟಾದ ಮ್ಯಾಲೈಸ ಕೊಳ್ಳಪ್ಪ ಗುರು ಕೊಳ್ಳಪ್ಪ ಗುರು ಗುರವಿ ನಡೆಯುವ ತನಕ ಗುರುರಾಯನ ಮುಟ್ಟಿ ಗುರುವಾಗುವ ನಂಬಿದ ಮನು ಜಗ ಅಂಬಾಲಿ ಹುಣಸಿರಿ ಕುಡಸಿರಿ ನಂಬಿದ ಮನು ಜಗ ಆಶಯಂಬೋ ಮನ ಅಲ್ಲಿಲ್ಲ ನಸಿರಿ ಹೋಗಬೇಕು ಇಶವಿರೇಶನ ದಾಸಾಗಿ ದುಡಿದೆ ಕೈ ಮುಗಿದರೆ ಕಲ್ಲು ಬ್ರಹ್ಮ ಮಾಡಿದ ಮನೆಯ ಎರಡು ಕಮ್ಮ ಬ್ರಹ್ಮ ಮಾಡಿದ ಮನೆಯ